ಬಂದರ ಬಾಗಿನ ಕಜೋ ಜೋ ಹಣ್ಣ ಸಲಸು ದಂದಲವ ಅರಸಿಗಿ ಮುಡುವುದಂದಲವ ಅರಸಿನ ಹಣ್ಣ ತಳಗಿಟ್ಟುಕೊಂಡ ನಮ್ಮ ಸರಸ ಮುತ್ತೈದಾರು ಬಂದರ ಬಾಗಿನ ಕಜೋ ಜೋ ನಮ್ಮ ಸರಸ ಮುತ್ತೈದಾರು ಬಂದರ ಬಾಗಿನ ಕಜೋ ಜೋ ನಮ್ಮ ಸರಸ ಮುತ್ತೈದಾರು ಬಂದರ ಬಾಗಿನ ಕಜೋ ಜೋ ನಮ್ಮ ಸರಸ ಮುತ್ತೈದಾರು ಬಂದರ ಬಾಗಿನ ಕಜೋ ಜೋ ನಮ್ಮ ಬಾಗಿನ ತಗೊಂಡ ನಿಂತಾರೋ ನಮ್ಮ ಅಂಗಳದಾಗ ಕಂದನ ಕಾಲ ದೂಳದ ಒಂದ ನಾವು ಇಂದ ಹಿಡದಿದ್ರ ಗಿಂಡಿ ಲಗ್ಗನಿ ಜೋ ಜೋ ನಾವು ಇಂದ ಹಿಡದಿದ್ರವ ಗಿಂಡಿ ಲಗ್ಗನಿ ಜೋ ಜೋ ನಾವು ಇಂದ ಹಿಡದಿದ್ರವ ಗಿಂಡಿ ಲಗ್ಗನಿ ಜೋ ಜೋ ನಾವು ಇಂದ ಹಿಡದಿದ್ರವ ಗಿಂಡಿ ಲಗ್ಗನಿ ಜೋ ಜೋ ಆಗಿನ ತಟ್ಟಲ ಇಳಿ ತಟ್ಟಲ ದಾನ ತಡಕ ಒಂದೊಂದ ಬಿಡಸಿ ಅಚ್ಚ ಬೆಚ್ಚನ ಬಿಸಿ ನೀರ ಅನಿಸ ನಾನಿ ಕರದಾಳವ ಮಾನಿಕ ದರಳ ಜೋ ಜೋ ನಮ್ಮ ಬಾನು